ತಾರಸಿ ಕೃಷಿ ಕುರಿತು ಜ್ಯೋತಿಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ. ಜ್ಯೋತಿಲಕ್ಷ್ಮಿಯವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆಯಲ್ಲಿ ನಾವು ಇವತ್ತು ಇದ್ದೀವಿ. ಸಾಮಾನ್ಯವಾಗಿ ಗೃಹಿಣಿಯರಿಗೆ ಇಂಥ ಒಂದು ಹವ್ಯಾಸ, ವಿಶೇಷವಾಗಿ ತಾರಸಿ ಕೃಷಿ ಆಗ್ಬೋದು ಅಥವಾ ಒಂದು ಕೈತೋಟ ಆಗ್ಬೋದು, ಇದರ ಒಂದು ಪ್ರಾಮುಖ್ಯತೆ ಏನು, ನೀವು ಯಾವ ರೀತಿ ಕಂಡುಕೊಂಡಿದ್ದೀರಿ? ಮನೆಯಲ್ಲಿ ಸುಮ್ಮನೆ ಕೂತಿರುವಾಗ ಒಂದು ಟೈಮ್ ಪಾಸಿಗೆ ಅಂತ ಶುರು ಮಾಡಿದ್ದು, ಮತ್ತೆ ಅದು ಖುಷಿ ಆಗ್ತಾ ಹೋಯಿತು. ಹೋಗಿ ಹೋಗಿ ಈಗ ಟೆರೆಸ್ ಪೂರ್ತಿ ಆಗಿದೆ, ಏನೋ ಒಂಥರ ಖುಷಿ ಸಿಗುತ್ತೆ. ಸೊ ನಿಮ್ಮ ಕುಟುಂಬವೂ ಕೂಡ ಕೃಷಿಯಲ್ಲೇ ತೊಡಗಿಸಿಕೊಂಡಂಥವ್ರು ಒಂದು ಕಾಲದಲ್ಲಿ? ಹೌದು, ತಂದೆ ತಾಯಿ ನಾನು ಕೃಷಿಯ ಬಂದವರು ಬಂದದ್ದು. ಅಡಿಕೆ ತೋಟ ತಾಯಿ ಮನೆಯಲ್ಲಿ ಇದೆ. ಸೊ ಮತ್ತೆ ಮದುವೆ ಆಗಿ ಬಂದ್ಮೇಲೆ ಇಲ್ಲಿ ಸಣ್ಣ ಜಾಗ, 4 ಸೆಂಟ್ಸ್ ಜಾಗದಲ್ಲಿ ಮೇಲೆ ಟೆರೆಸ್ ಅಲ್ಲಿ ಮಾಡುವ ಅಂತ ಗಂಡನ ಸಹಕಾರ ಇದೆ. ಸೊ ಒಟ್ಟಿಗೆ ಮಾಡ್ತೇವೆ. ಸರಿ, ಈಗ ಸೀಮಿತವಾದಂತಹ ಒಂದು ಸ್ಥಳಾವಕಾಶವನ್ನು ಬಳಸಿಕೊಂಡು ನೀವು ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಇದಕ್ಕೆ ಸುತ್ತಮುತ್ತ ಒಂದಷ್ಟು ಜನರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ, ಯಾಕಂದರೆ ನೀವು ನೋಡಿ ಕಲಿಬೇಕಾಗ್ತದೆ. ಹೊರಗಡೆ ಹೋಗಿ ಒಂದಷ್ಟು ತಾರಸಿ ಕೃಷಿಯನ್ನು ನೋಡಿದ ಅನುಭವ ಇದೆಯಾ? ಇಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಜಾಸ್ತಿ. ಯೂಟ್ಯೂಬಲ್ಲಿ ಅಂದರೆ ತುಂಬ ನೋಡ್ತೇನೆ, ವಿಡಿಯೋಸ್ ತುಂಬ ನೋಡ್ತೇನೆ. ಅದು ನೋಡಿ ಎಲ್ಲ ಸಾಮಾನ್ಯ ಎಲ್ಲವನ್ನು ಅದರ ನೋಡಿ ಎಳಿಯೇ ತಿಳಿದದು ಶುರು ಮಾಡುವಾಗ. ಮತ್ತು ಹೋಗ್ತಾ ಹೋಗ್ತಾ ನಮಗೆ ಒಂದು ಐಡಿಯಾ ಬರಲಿಕ್ಕೆ ಶುರು ಆಗ್ತದೆ. ಈಗ ಯೂಟ್ಯೂಬ್ನಲ್ಲಿ ತೋರಿಸುವುದಕ್ಕೂ ನೀವು ಸ್ವತಃ ಮಾಡುವಾಗಲೂ ಯಾವ ರೀತಿ ಒಂದು ವ್ಯತ್ಯಾಸ ಇದೆ? ಅವರು ತೋರಿಸೋದಂದ್ರೆ ಹೂವಾದ ಹಣ್ಣ ಅದರ ಮೇಲೆ ಫೋಕಸ್ ಮಾಡಿ ತೋರಿಸ್ತಾರೆ. ನಮಗೆ ನಿತ್ಯದಲ್ಲಿ ನೋಡುವಾಗ ಹುಳಗಳ ಕಾಟ ಎಲ್ಲ ಅವರು ತೋರಿಸ್ತಾರೆ. ಕೆಲವೊಬ್ರು ತೋರಿಸ್ತಾರೆ, ಕೆಲವೊಬ್ರು ತೋರಿಸೋದಿಲ್ಲ. ಬಟ್ ನಿತ್ಯದಲ್ಲಿ ಮಾಡುವಾಗ ಏನು ಅಂತ ಹೇಳಿದ್ರೆ, ನಮಗೆ ಒಂದೊಂದ್ಸರಿ ಹಾಕಿದ್ದೆಲ್ಲ ಬರ್ತದೆ ಅಂತ ಏನಿಲ್ಲ, ಒಂದೊಂದ್ಸರಿ ಬರದೇನು ಇರ್ತದೆ. ಸೊ ಅದನ್ನು ನೋಡಿಕೊಂಡು ಮುಂದೆ ಏನು ಚೇಂಜಸ್ ಮಾಡಬೇಕು ಅದನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. 4 ವರ್ಷದ ಮೊದಲು ನೀವು ಪ್ರಾರಂಭದಲ್ಲಿ ಒಂದಷ್ಟು ಹೂವಿನ ಗಿಡವನ್ನು ಹಾಕೊಂಡ್ರಿ, ಆಮೇಲೆ ತರಕಾರಿ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದ್ರಿ. ಇದಕ್ಕೊಂದು ಪ್ರಾರಂಭಿಕ ಸಿದ್ಧತೆ ಅಂದರೆ ಏನೇನು ಮಾಡಿಕೊಂಡಿದ್ರಿ? ಇಲ್ಲಿ 2008 ಮನೆ ಒಕ್ಕಲಾದ ಸಂದರ್ಭದಲ್ಲಿ ಒಂದು 20 ಪಾಟ್ ತಗೊಂಡು ಬಂದ್ವಿ. ಫಸ್ಟಿಗೆ ಮಣ್ಣಿನ ಪಾಟನ್ನು ಒಂದು 20 ಒಟ್ಟಿಗೆ ತಗೊಂಡು ಬಂದು, ಇಲ್ಲ ತಾಯಿ ಮನೆಯಿಂದ, ಅಕ್ಕನ ಮನೆಯಿಂದ, ಅತ್ತಿಗೆ ಮನೆಯಿಂದ ಅಂತ ಒಂದಿಷ್ಟಿಷ್ಟು ಗಿಡ ತಂದು, ನೆಲದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅದೆಲ್ಲ ತುಂಬ ಆಯಿತು. ಹೀಗೆ ವರ್ಷ 10-20 ಹೀಗೆ ಪಾಟ್ ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋದಲ್ಲಿ ಬಂದಲ್ಲಿ ಕಂಡಲ್ಲೆಲ್ಲ ಗಿಡ ತರೋದು, ನರ್ಸರಿಗೆ ಹೋದಾಗ ಗಿಡ ತರೋದು, ಹೀಗೆ ಮುಂದುವರಿತು. ಮತ್ತು ಗಿಡ ತರೋದು, ಮಣ್ಣು ತರೋದು, ಹೀಗೆ ಹೋಗ್ತಾ ಹೋಗ್ತಾ ವರ್ಷ 10-20 ಬೆಳೀತು. 2017 ನಾವಿಬ್ರು ಕೂತು ಮಾತಾಡಿದ್ವಿ. ಒಂದು ಅಂದರೆ ತುಂಬ ವಿಡಿಯೋಸ್ ಹೀಗೆಲ್ಲ ನೋಡಿದ್ದು, ಬೇರೆ ಕಡೆ ಕಂಡದ್ದು ಎಲ್ಲ ನೋಡಿ ನಾವು ಯಾಕೆ ಮಾಡಬಾರ್ದು ಅಂತ ಒಂದು 50 ಪಾಟ್ ಒಂದು ಒಟ್ಟಿಗೆ ತಂದು ಇಬ್ರು ಜೊತೆಯಾಗಿ ಶುರು ಮಾಡಿದ್ವಿ. ಸಾಮಾನ್ಯವಾಗಿ ಪೇಟೆಯಲ್ಲಿ ತಾರಸಿ ಕೃಷಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗುವಂತಹದ್ದು ಇದಕ್ಕೆ ಮಣ್ಣು ಎಲ್ಲಿಂದ ತರುವುದು ಅಂತ. ಈ ಸಮಸ್ಯೆಗೆ ನೀವು ಯಾವ ರೀತಿ ಪರಿಹಾರವನ್ನು ಕಂಡುಕೊಂಡ್ರಿ? ಮಣ್ಣು ಸುರುಸುರುಗೆ 10-10 ಪಾಟ್ ಅಂತ ಹೇಳುವಾಗ ಹೋಗುವಾಗ ಬರುವಾಗ ಊರಿಂದ ತಂದದ್ದು ಉಂಟು, ಒಂದು ಗೋಣಿ 2 ಗೋಣಿ ಕಾರಲ್ಲಿ ತುಂಬಿಸ್ಕೊಂಡು ಬಂದದ್ದು ಉಂಟು ಮಣ್ಣು. ಮತ್ತೆ ಇದು ತೆಂಗಿನ ಸಿಪ್ಪೆ, ನಮ್ಮ ಮನೆಯಲ್ಲೇ ಸಿಕ್ಕಿದ ತೆಂಗಿನ ಸಿಪ್ಪೆ ಎಲ್ಲ ಬಿಡಿಸಿ ಹಾಕಿದ್ದು ಎಲ್ಲ ಉಂಟು. ಈಗ ಮತ್ತೆ ಮತ್ತೆ ಲಾರ್ಜ್ ತುಂಬಾ ಮಾಡುವಾಗ ಗಾರ್ಡನ್ ಇಂದ ತಂದದ್ದೇ ಜಾಸ್ತಿ. ಗಾರ್ಡನ್ ಅಂದ್ರೆ ನರ್ಸರಿಯಿಂದ ತಂದದ್ದೇ ಜಾಸ್ತಿ. ಇಲ್ಲ ಬ್ಲಾಕ್ ಅಲ್ಲ, ಅವ್ರು ಬಿಡಿಯೇ ಸಿಗ್ತದೆ, ಇಲ್ಲಿ ಗೋಣಿಯಲ್ಲಿ ಸಿಗ್ತದೆ. ಮಂಗಳೂರಲ್ಲಿ ಎಲ್ಲ ಇದು ನರ್ಸರಿಗಳಲ್ಲಿಯೂ ಸಿಗ್ತದೆ. ಗೋಣಿಯಲ್ಲಿ ಒಂದು ಗೋಣಿಗೆ ಸಾಮಾನ್ಯ 100-120 ರೂಪಾಯಿ ಹೇಳ್ತಾರೆ. ಮಣ್ಣಾದ್ರೆ 60 ರೂಪಾಯಿಗೆ ಸಿಗ್ತದೆ ಒಂದು ಗೋಣಿ. ಆದ್ರೆ ಬಲ್ಕ್ ಅಲ್ಲಿ ತರುವಾಗ ಸ್ವಲ್ಪ ಲೋಡ್ ಮಾಡಿ ಕಳಿಸ್ತಾರೆ ಅವರು. ಈಗ ಒಂದು ಚೀಲದಷ್ಟು ಈ ತೆಂಗಿನ ನಾರನ್ನ ಹುಡಿ ತಕೊಂಡ್ರೆ ಎಷ್ಟು ಪಾಟಿಗೆ ಹಾಕಬಹುದು? ಅದು ಮಿಕ್ಸ್ ಮಾಡಿದ ಹಾಗೆ ನಾನು ಸಾಮಾನ್ಯ 1/2 ಅಂದ್ರೆ ಮಣ್ಣು ಹಾಕುವಷ್ಟೇ ಇದು ಕೂಡ ಹಾಕ್ತೇನೆ, ಪುಡಿಯೂ ಹಾಕ್ತೇನೆ. ಜೊತೆಗೆ ಒಂದು ಸ್ವಲ್ಪ ಕಾಂಪೋಸ್ಟ್ ಮಿಕ್ಸ್ ಮಾಡಿ, ಎಲ್ಲಿಯಾದ್ರೂ ಬೇವಿನ ಹಿಂಡಿ ಇದ್ರೆ ಅದು ಒಂದು ಮುಷ್ಟಿ ಹಾಕಿ ಮಿಕ್ಸ್ ಮಾಡಿ ಹಾಕುದು. ತೆಂಗಿನ ನಾರು ಜಾಸ್ತಿ ಹಾಕಿದಷ್ಟು ವೆಯ್ಟ್ ಕಡಿಮೆ ಆಗ್ತದೆ, ನೀರು ಹಿಡ್ಕೊಳ್ಳೋದು ಜಾಸ್ತಿ ಆಗ್ತದೆ. ಹಾಗೆ ಮಳೆಗಾಲದಲ್ಲಿ ನೀರು ಬಿಡುದು, ಎಕ್ಸ್ಟ್ರಾ ಆದ ನೀರು ಹೋಗ್ಲಿಕ್ಕೂ ಅದು ಅನುಕೂಲ ಆಗ್ತದೆ. ತೆಂಗಿನ ನಾರು ಜಾಸ್ತಿ ಆದಷ್ಟು ಒಳ್ಳೆ ಅನುಕೂಲ ಸಿಕ್ತು. ಸುರುಸುರುವಿಗೆ ಬರೀ ಮಣ್ಣಲ್ಲಿ ಮಾಡ್ತಿದ್ದೆ, ಅದು ಒಳ್ಳೆ ಗಟ್ಟಿ ಕಟ್ಟಿ ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತೆ ತೆಂಗಿನ ನಾರು ಹಾಕಿದ ಮೇಲೆ ಬಹಳ ಸುಲಭ ಆಗ್ತದೆ, ಎತ್ಲಿಕ್ಕೆ ಸುಲಭ ಆಗ್ತದೆ, ಎಲ್ಲದ್ರಲ್ಲಿ ಸುಲಭ ಆಗ್ತದೆ. ಈಗ ತಾರಸಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನೀರು ಅಲ್ಲಿ ನಿಂತ್ಕೊಳ್ಳುವಂತಹದ್ದು, ಹಾವಸೆ ಬೆಳೆಯುವಂತಹದ್ದು, ಜಾರುವಂತಹದ್ದು, ಮತ್ತೆ ಲೀಕೇಜ್ ಆಗುವಂತಹದ್ದು, ಇಂಥ ಸಮಸ್ಯೆಗಳೆಲ್ಲ ಬರ್ತವೆ. ಇದಕ್ಕೆ ಯಾವ ರೀತಿ ನೀವು ಪರಿಹಾರ ಕಂಡುಕೊಂಡ್ರಿ? ಅದಕ್ಕೆ ಅಂದ್ರೆ ವಾರದಲ್ಲಿ ಒಂದ್ಸರಿ ಗುಡಿಸ್ಬೇಕಾಗ್ತದೆ, ಕ್ಲೀನ್ ಮಾಡ್ಬೇಕಾಗ್ತದೆ. ನಿತ್ಯ ನಾರ್ಮಲ್ ಆಗಿ ಎಲ್ಲ ಪಾಟನ್ನು ಎತ್ತಿ ಇಡುದಿಲ್ಲ, ಬಟ್ ಬೇಕಾದ್ರೆ ಅಡಿಯಲ್ಲಿ ಇದ್ರೆ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಸಾಮಾನ್ಯವಾಗಿ ತಿಂಗಳಿಗೆ ಒಂದೊಮ್ಮೆ ಅಂತೂ ಪಾಟನ್ನು ಶಿಫ್ಟ್ ಮಾಡ್ಬೇಕಾಗ್ತದೆ ಜಾಗ, ಅಂದ್ರೆ ಸ್ವಲ್ಪ ಆಚೆ ಈಚೆ, ಅದೇ ಅಡಿ ಪಾಟಿನ ಅಡಿಯಲ್ಲಿ ಕ್ಲೀನ್ ಮಾಡ್ಲಿಕ್ಕೋಸ್ಕರ. ಮತ್ತೆ ಗ್ರೋ ಬ್ಯಾಗ್, ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಬಂದಾಗ ಅಡಿಗೆ ಏನಾದ್ರು ಅಂದ್ರೆ, ಅದೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಎರಡು ಬ್ಲಾಕ್ ಇಟ್ಟು ಅದರ ಮೇಲೆ ಒಂದು ಕಡಪದ ಪೀಸ್ ಇಟ್ಟು ಅದರ ಮೇಲೆ ಇಟ್ಟಿದ್ದೇವೆ. ಸೊ ಅಡಿ ಕ್ಲೀನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ, ಎತ್ತುವ ಕೆಲಸ ಇರುವುದಿಲ್ಲ. ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಏನು ಸಮಸ್ಯೆ ಬರ್ತದೆ? ಮಳೆಗಾಲದಲ್ಲಿ ಸ್ವಲ್ಪ ಹಾವಸೆ ಜಾರುವ ಸಮಸ್ಯೆ, ಅದಕ್ಕೆ ಸ್ವಲ್ಪ ಅಂದ್ರೆ ಬ್ಲೀಚಿಂಗ್ ಪೌಡರ್ ಹಾಕುವಾಗಿಲ್ಲ, ಅಂದ್ರೆ ಹಾಕಿದ್ರೆ ಸ್ವಲ್ಪ ಏನಾದ್ರೂ ಕೊರೆದು ಇದಾದ್ರೆ ಅಂತ ಹೇಳುವ, ಅದಕ್ಕೆ ಆದಷ್ಟು ಗುಡಿಸುವ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ. ಸ್ವಲ್ಪ ಕಷ್ಟ ಕೂಡ, ಬೇಸಿಗೆಯಲ್ಲಿ ಆರಾಮದಲ್ಲಿ ಗುಡಿಸ್ಲಿಕ್ಕೆ ಆಗ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ನಾವು ವರ್ಷಕ್ಕೊಮ್ಮೆ ಕೆಲಸದವ್ರನ್ನ ಇಬ್ಬರನ್ನು ಕರೆಸಿ ಎಲ್ಲ ಪಾಟನ್ ಶಿಫ್ಟ್ ಮಾಡಿಸಿ ಕ್ಲೀನ್ ಮಾಡಿಸಿ ವೈಟ್ ಸಿಮೆಂಟ್ ಹಾಕಿ ಬಿಡ್ತೇವೆ. ಈಗ 4 ವರ್ಷದಿಂದ ಶುರು ಮಾಡಿದ್ದೇವೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ನೀವು ವೈಟ್ ಸಿಮೆಂಟ್ ಅನ್ನು ಕೊಡ್ತಾ ಇದ್ದೀರಿ? ಈಗ 4 ವರ್ಷದಿಂದ ಮಾಡ್ತಾ ಇದ್ದೇವೆ, ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಶುರು ಮಾಡಿದ ಮೇಲೆ ವೈಟ್ ಸಿಮೆಂಟ್ ಹಾಕೋದು ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ಈಗ ಬೇರೆ ಬೇರೆ ತರಕಾರಿಯನ್ನು ಕೂಡ ನೀವು ಬೆಳೀತಾ ಇದ್ರಿ, ಹಣ್ಣಿನ ಗಿಡಗಳನ್ನು ಕೂಡ ಕೆಲವೊಂದಿಷ್ಟನ್ನು ನೀವು ಬೆಳೆಸಿದ್ದೀರಿ. ಈ ಗಿಡಗಳನ್ನು ಅಭಿವೃದ್ಧಿ ಪಡಿಸುವಂತಹದ್ದು ಹೇಗೆ? ಈಗ ಬದನೆ ಆಗ್ಬಹುದು ಅಥವಾ ಬೇರೆ ತರಕಾರಿ ಗಿಡಗಳಾಗ್ಬಹುದು, ಗಿಡವನ್ನು ಅಭಿವೃದ್ಧಿ ಮಾಡೋದು ಹೇಗೆ? ಗಿಡವನ್ನು ಅಂದ್ರೆ ಮುಂದಿನ ಇದಕ್ಕೆ ಅಂದ್ರೆ ಅದರ ಬೀಜವನ್ನು, ಸುರುವಿನ ಬೀಜವನ್ನು ಬೀಜ ಹಾಕಿ ಸಸಿ, ಹೌದು ಅದು ಸುರುವಿನ ಹಣ್ಣು ಅಥವಾ ತರಕಾರಿಯ ಬೀಜವನ್ನು ಇಟ್ಕೊಳ್ತೇನೆ, ಅದನ್ನು ಒಣಗಿಸಿ ಇಟ್ಕೊಂಡ್ರೆ ಮುಂದಿಂದಕ್ಕೆ ಬೀಜ ಹಾಕಿ ಮಾಡ್ಲಿಕ್ಕೆ ಬರ್ತದೆ. ಅಲ್ಲ ಈಗ ಕೆಲವೆಲ್ಲ ಈಗ ಅಲಸಂಡೆ ಅಂತ ಅಥವಾ ಬೆಂಡೆ ಇಂಥದ್ದಿದ್ರೆ ನೇರವಾಗಿ ನೀವು ಬಿತ್ತನೆ ಮಾಡಬಹುದು, ಬೀಜ ಹಾಕಬಹುದು, ಆದ್ರೆ ಕೆಲವು ಬದನೆ ಆಗ್ಬಹುದು, ಟೊಮೆಟೊ ಆಗ್ಬಹುದು, ಇಂಥದ್ದೆಲ್ಲ ಸಸಿ ಮಾಡಿ ನಂತರ ತೆಗೆದು ಇಡಬೇಕು. ಹೌದು, ಅದ್ ನಾನಂದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಾಟು, ಬಹಳ ಚಿಕ್ಕ ಪಾಟುಗಳು ಅಥವಾ ಎಂತ ಬೇಕು ಅಂತಲ್ಲ, ನಮ್ಮ ಗೆರಟೆ ಆದ್ರೂ ಆಗ್ತದೆ, ಅಡಿಗೊಂದು ತೂತು ಮಾಡಿ ಇಟ್ಟು ಒಂದಿಷ್ಟು ಮಣ್ಣು ಹಾಕಿ ಅದರಲ್ಲಿ ಬೀಜ ಹಾಕಿಟ್ರೆ ಅದರಲ್ಲಿ ಒಂದು 5-6 ಇಂಚ್ ಉದ್ದದ ಗಿಡ ಕೂಡಲೇ ಶಿಫ್ಟ್ ಮಾಡ್ತೇನೆ ಇದಕ್ಕೆ, ಅಂದ್ರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೇನೆ. ಸಾಮಾನ್ಯ ಬದನೆ ಎಲ್ಲ ಒಂದು 12-14 ಇಂಚಿನ ಪಾಟು ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಬರ್ತದೆ, ಅಥವಾ ದೊಡ್ಡ ದೊಡ್ಡ ಬಳ್ಳಿ ತರಕಾರಿಗಳೆಲ್ಲ ಆದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಬೇಕಾಗ್ತದೆ, 18-20 ಇಂಚ್ ಸಾಮಾನ್ಯ ಉದ್ದ ಆಗಲ್ಲ ಇರುವುದಾದ್ರೆ ಬರ್ತದೆ. ಫಸ್ಟ್ ಕ್ರಾಪ್ ಚೆನ್ನಾಗಿ ಬರ್ತದೆ, ಈಗ ಯಾವುದೇ ಆದ್ರೂ ಹೀರೆಕಾಯಿ ಮತ್ತೆ ಪಟವಲಕಾಯಿ ಎಲ್ಲ ಮಾಡಿದ್ದೇವೆ, ಫಸ್ಟ್ ಕ್ರಾಪ್ ಬರ್ತದೆ, ಒಂದು 5-6 ಆಗ್ತದೆ. ಸೆಕೆಂಡ್ ಕ್ರಾಪಿಗೆ ಆಗುವಾಗ ಅದಕ್ಕೆ ಸಾಕಾಗುದಿಲ್ಲ, ಎರಡನೇ ಸಲಕ್ಕಾಗುವ ಮತ್ತು ಪುನಃ ಏನಾದ್ರೂ ಕೊಡ್ಬೇಕಾಗ್ತದೆ. ಈಗ ಗೊಬ್ಬರ ಕೊಡುವುದಂದ್ರೆ ಹೇಗೆ ಮತ್ತೆ ಗೊಬ್ಬರ ತಯಾರು ಮಾಡುದು ಹೇಗೆ? ಗೊಬ್ಬರ ನಾನು ಮನೆಯಲ್ಲಿ ನಮ್ಮ ಕಿಚನ್ ಇಂದ ಏನೇ ವೇಸ್ಟ್ ಹೋದ್ರು ಅಥವಾ ಗಾರ್ಡನ್ ಇಂದ ಏನೇ ವೇಸ್ಟ್ ಹೋದ್ರು, ಹಸಿ ತರಕಾರಿ ಸಿಪ್ಪೆ ಇರಬಹುದು ಅಥವಾ ಗಾರ್ಡನ್ ಇಂದ ಸಿಗುವ ಎಲ್ಲ ಸೊಪ್ಪುಗಳನ್ನು ಕಲೆಕ್ಟ್ ಮಾಡಿ ಇಟ್ಟುಕೊಳ್ತೇನೆ. 2 ದಿವಸಕ್ಕೊಮ್ಮೆ ತರಕಾರಿ ಸಿಪ್ಪೆ ಹಾಕುದು, ಒಂದು ಲೇಯರ್ ಹಾಕುದು, ಅಡಿಯಲ್ಲಿ ಒಂದು ಲೇಯರ್ ಮಣ್ಣು, ಅದರಿಂದ ಮೇಲೆ ಒಂದು ಲೇಯರ್ ಕೋಕೋಪೀಟ್, ಒಂದು ಸ್ವಲ್ಪ ಕೋಕೋ ನಮ್ಮ ತೆಂಗಿನ ನಾರಿನ ಸಿಪ್ಪೆ ಅದು ಪುಡಿ, ಅದನ್ನು ಒಂದು ಸ್ವಲ್ಪ ಹಾಕ್ತೇನೆ. ಅದರ ಮೇಲಿಂದ ಹಸಿ ತರಕಾರಿ ಒಂದು ಲೇಯರ್ ಹಾಕುದು, ಒಣಗಿದ ಎಲೆ ಒಂದು ಲೇಯರ್ ಹಾಕುದು, ಅದರ ಮೇಲೆ ಒಂದು ಎಷ್ಟೊಂದು ಸಣ್ಣ 1/4 ಗ್ಲಾಸ್ ಆಗುವಷ್ಟು ಒಂದು ಮಜ್ಜಿಗೆ ಹಾಕ್ತೇನೆ. ಹುಳಿ ನಾರ್ಮಲ್ ಮಜ್ಜಿಗೆ, ಮೊಸರು ಹುಳಿ ಮಜ್ಜಿಗೆ ಯಾವುದು ಆಗ್ತದೆ, ಅಂದ್ರೆ ಅದು ಹಾಕಿದ ಕೂಡಲೇ ಅದರಲ್ಲಿ ಇದು ಶುರುವಾಗ್ತದೆ ಕೊಳಿಲಿಕ್ಕೆ, ಸುಲಭ ಆಗ್ತದೆ ಅದು. ಅದೇ ರೀತಿ ನಾನು ಬಕೆಟಲ್ಲಿ ಸದ್ಯ ಬಕೆಟಲ್ಲಿ ಮಾಡ್ತಿದ್ದೇನೆ, ಒಂದು 4-5 ಬಕೆಟ್ ಮಧ್ಯ ಮಧ್ಯದಲ್ಲಿ ಗಾಳಿಗೋಸ್ಕರ ತೂತು ಮಾಡಿದ್ದೇನೆ, ಅಂದ್ರೆ ಬಯೋ ಕಂಪೋಸ್ಟ್ ಆಗಿರೋದ್ರಿಂದ ಗಾಳಿ ಬೇಕಾಗ್ತದೆ. ಸೊ ಅದನ್ನ ಮಾಡಿ ಲೇಯರ್ ಬೈ ಲೇಯರ್ ಇದನ್ನು ಹಾಕ್ತಾ ಹೋಗುದು, ಫುಲ್ ಆದ್ಮೇಲೆ ಮುಚ್ಚಿಟ್ಟು ಬಿಡುದು. ಸಾಮಾನ್ಯ 1.5-2 ತಿಂಗಳು ಬೇಕಾಗ್ತದೆ ಕಂಪೋಸ್ಟ್ ರೆಡಿ ಆಗ್ಲಿಕ್ಕೆ. ರೆಡಿ ಆದ್ಮೇಲೆ 1-2 ದಿವಸ ಬಿಸಿಲಿಗೆ ಒಣಗಿಸ್ಬೇಕಾಗ್ತದೆ, ಅಂದ್ರೆ ಚೆನ್ನಾಗಿ ಪುಡಿಯಾಗಿ ಸಿಕ್ಲಿಕ್ಕೆ. ಹಾಗಿದ್ರೆ ಮತ್ತೆ ಬೇಕಿದ್ರೆ ಸ್ಟೋರ್ ಬೇಕಿದ್ರೆ ಮಾಡಬಹುದು, ಇದರೊಟ್ಟಿಗೆ ಸೇರಿಸಬಹುದು, ಯಾವ್ದು ಬೇಕಿದ್ರೆ. ಈಗ 1.5-2 ತಿಂಗಳಲ್ಲಿ ಪೂರ್ತಿ ಕಾಂಪೋಸ್ಟ್ ಆಗಿ ಗೊಬ್ಬರ ಆಗಿ ಸಿಗ್ತದೆ. ಸಾಮಾನ್ಯ 2 ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ದಿನ, ಬಿಸಿಲಿದ್ರೆ ಬೇಗ ಆಗ್ತದೆ. ಬಿಸಿಲಿದ್ರೆ 1.5-2 ತಿಂಗಳಲ್ಲಿ ಸಿಗ್ತದೆ. ಮಳೆಗಾಲದಲ್ಲಿ ಒಮ್ಮೊಮ್ಮೆ 2-3 ತಿಂಗಳಾಗುದು ಉಂಟು. ಅಂದ್ರೆ ಇದನ್ನು ನೆರಳಿನಲ್ಲಿ ಇಡಬೇಕು ಅಥವಾ ನೇರವಾಗಿ ಬಿಸಿಲಲ್ಲಿ? ನೆರಳಿನಲ್ಲೇ, ಬಿಸಿಲಿನಲ್ಲಿ ಅಲ್ಲ, ಮುಚ್ಚಿಯೇ ಇಡುದು ನೆರಳಿನಲ್ಲಿ, ಆದ್ರೆ ಗಾಳಿ ಹೋಗ್ಲಿಕ್ಕೆ ಜಾಗ ಬೇಕು. ಆಮೇಲೆ ಗಿಡಗಳಿಗೆ ನೀರು ಕೊಡುವ ಬಗ್ಗೆ ಹೇಳಿ, ಬೆಳಗಿನ ಹೊತ್ತು ಸಾಯಂಕಾಲ ಕೊಡುವಂತಹದ್ದು ಮತ್ತು ನೀರು ಕೊಡುವಂತಹ ವ್ಯವಸ್ಥೆ ಹೇಗೆ? ನಾವು ದಿನ ಅಂದ್ರೆ ನೀರು ಕೊಡುವ ವ್ಯವಸ್ಥೆ ನನ್ನ ಗಂಡನೇ ಮಾಡುದು. ದಿನ ಬೆಳಿಗ್ಗೆ 6-6 ಗಂಟೆ ಹೊತ್ತಿಗೆ ಅವರು ನೀರು ಹಾಕ್ತಾರೆ. 6-6 ಗಂಟೆ 6:30 ಹೊತ್ತಿಗೆ ಮುಗಿಸಿರ್ತಾರೆ. ಒಂದು 1/2 ಗಂಟೆಯಲ್ಲಿ ಆಗ್ತದೆ. ಸಾಮಾನ್ಯ ನಮ್ಮ ಹಾಕುವ ವಿಧಾನ, ಅವ್ರು ಬಕೆಟ್ ಮತ್ತೆ ಮಗ್ಗಲ್ಲೇ ಹಾಕೋದು. ಚಿಕ್ಕ ಪಾಟ್ ಆದ್ರೆ 1 ಮಗ್ ನೀರು ಸಾಕಾಗ್ತದೆ, ದೊಡ್ಡದಾದ್ರೆ 2 ಮಗ್. ಅದಕ್ಕಿಂತ ಹೆಚ್ಚು ನೀರು ನಿಲ್ಲುದಿಲ್ಲ, ನೀರು ಹರಿದು ವೇಸ್ಟ್ ಆಗಿ ಹೋಗ್ತದೆ. ನೀರು ಹಾಕ್ಲಿಕ್ಕೆ ಅಷ್ಟೇ ಬೇಕಾಗುದು, ಆದ್ರೆ ಪ್ರತಿ ದಿನ ಹಾಕ್ಬೇಕು, 1 ದಿನ ತಪ್ಪಿಸುವ ಹಾಗಿಲ್ಲ. ಮಾರ್ಚ್ ಏಪ್ರಿಲ್ ಮೇಲೆ ಆದ್ರೆ 1 ದಿನಕ್ಕೆ 2 ಸರ್ತಿ ಕೆಲವು ಗಿಡಕ್ಕೆ ಬೇಕಾಗ್ತದೆ. ಎಲ್ಲ ಗಿಡ ಅಂತ ಹೇಳುದಿಲ್ಲ, ಕೆಲವು ಗಿಡಗಳಿಗೆ ನೀರು ಜಾಸ್ತಿ, ಎಲೆಗಳು ಹೂವು ಹಣ್ಣು ಇದ್ದಷ್ಟು ನೀರು ಜಾಸ್ತಿ ಎಳಿತದೆ. ಅದು ಇಲ್ಲ, ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ರೆ ನೀರು ಕಮ್ಮಿ ಸಾಕಾಗ್ತದೆ. ಮತ್ತೆ ಬಿಸಿಲಿಗೆ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಿಗೆ ನಾವು ಶೇಡ್ ನೆಟ್ ಕೂಡ ಹಾಕ್ತೇವೆ. 50% ಶೇಡ್ ನೆಟ್ ಅನ್ನು ಹಾಕ್ತೇವೆ, ಇಡೀ ಟೆರೆಸ್ಗೆ ಹಾಕ್ತೇವೆ. ಈಗ ಬಳ್ಳಿ ತರಕಾರಿಗಳಿಗೆಲ್ಲ ಒಂದು ಆಧಾರದ ವ್ಯವಸ್ಥೆ ಅಥವಾ ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ? ನಾವು ಅಂದ್ರೆ ಒಂದು ಮೆಟಲ್ ಫ್ರೇಮ್ ಮಾಡಿಸಿದ್ದೇವೆ ಬಳ್ಳಿ ತರಕಾರಿಗೋಸ್ಕರ. ಅದರಲ್ಲಿ ಒಂದು 2-2 ಇಂಚಿಗೊಂದು ಹುಕ್ಸ್ ಕೊಟ್ಟಿದ್ದೇವೆ. ಅದರಲ್ಲಿ ವೈರ್ ಬಳ್ಳಿ, ದಪ್ಪದ ದನ ಕಟ್ಟುವಂತ ಬಳ್ಳಿ ಬರ್ತದಲ್ಲ, ಅದನ್ನು ನೇಯ್ದಿದ್ದೇವೆ. ಅಂದ್ರೆ ಮೊದಲು ಸಲ್ಲಿಕೆಯಲ್ಲಿ ಏನು ಮಾಡ್ತಿದ್ರು, ಚಪ್ರ ಮಾಡ್ತಿದ್ರು, ಅದನ್ನು ಈ ಬಳ್ಳಿಯ ಮೂಲಕ ಮಾಡಿದ್ದೇವೆ. ಅದಕ್ಕೆ ಪರ್ಮನೆಂಟ್ ಆಗಿರ್ತದೆ ಅದು, ಪರ್ಮನೆಂಟ್. ಇದು ವೈರ್ ಬಳ್ಳಿ 4-5 ವರ್ಷ ಆಗುವ ಕುಂಭಾಗ್ಲಿಕ್ಕೂ ಸಾಕು. ಇಷ್ಟರವರೆಗೆ ನಮಗೆ ಚೇಂಜ್ ಮಾಡ್ಲಿಲ್ಲ, ಈಗ 4 ವರ್ಷದಿಂದ ಅದೇ ಇದೆ. ಆಮೇಲೆ ಈಗ ತರಕಾರಿಯನ್ನು ಬೆಳೆಯುವಂತದ್ದು ಮಳೆಗಾಲದಲ್ಲಿ ಸುಲಭವೋ ಅಥವಾ ಕಷ್ಟವೋ ಅಥವಾ ಬೇಸಿಗೆಯಲ್ಲಿ ಸುಲಭವೋ ಹೇಗೆ? ತರಕಾರಿ ಬೆಳಿಲಿಕ್ಕೆ ಮಳೆಗಾಲದಲ್ಲಿ ಸುಲಭ, ಆದ್ರೆ ಹುಳಗಳ ಬಾಧೆ ಸ್ವಲ್ಪ ಜಾಸ್ತಿ ಇರುತ್ತದೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಒಂದನ್ನು ನೀರು ಸಾಕಾಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿಲು ಜಾಸ್ತಿ ಆಗುವಾಗ ಸ್ವಲ್ಪ ಮೇಲೆ ಬಿಸಿಲು, ಅಡಿಯಿಂದ ಬಿಸಿಲು, ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ. ಶೇಡ್ ನೆಟ್ ಹಾಕಿದ್ರೆ ಬೆಟರ್ ಅನ್ನಿಸ್ತದೆ. ಆದ್ರೂ ಸಾಮಾನ್ಯ 1 ಆಗಸ್ಟ್ ಇಂದ ಜನವರಿ ತನಕ ಒಳ್ಳೆ ಟೈಮ್ ಆಗಿ ಸಿಗ್ತದೆ ಟೆರೇಸ್ ಅಲ್ಲಿ. ಆಮೇಲೆ ಏನೇನು ಹುಳಗಳು ಮತ್ತೆ ರೋಗಗಳೆಲ್ಲ ಬಾಧಿಸ್ತವೆ ಮತ್ತು ಇವುಗಳನ್ನು ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ಹುಳಗಳು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಹುಳಗಳು ಟೆರೆಸಲ್ಲೂ ಬರ್ತದೆ, ಕೆಳಗಡೆ ಏನೇನು ಬರ್ತದೆ ಅದೆಲ್ಲ ಮೇಲೂ ಬರ್ತದೆ, ಏನು ಕಡಿಮೆ ಇಲ್ಲ. ನಾವಿಲ್ಲಿ ಕೀಟನಾಶಕ ಅಂತ ಯಾವುದು ಯೂಸ್ ಮಾಡುದಿಲ್ಲ. ಬೇವಿನ ಎಣ್ಣೆ ತರೋದು, 1-5 ml ಇಂದ 10 ml ಅದು ಗಿಡಗಳನ್ನು ಹೊಂದಿಕೊಂಡು ವ್ಯತ್ಯಾಸ ಮಾಡ್ತೇನೆ. ಬೇವಿನ ಎಣ್ಣೆಗೆ 1/4 ಚಮಚದಷ್ಟು ಯಾವ್ದಾದ್ರು ಸೋಪಿನ ಪುಡಿ ಅಥವಾ ನಮ್ಮ ಸೋಪ್ ವಾಟರ್ ಏನಾದ್ರು ಮಿಕ್ಸ್ ಮಾಡಿ ಅದನ್ನು ಸರಿ ಶೇಕ್ ಮಾಡಿ ಅದಕ್ಕೆ 1-2 ಲೀಟರ್ ಅಷ್ಟು ನೀರು ಹಾಕಿ ಅದನ್ನು ಸ್ಪ್ರೇ ಮಾಡ್ತೇನೆ. ಹುಳಿ ಮಜ್ಜಿಗೆ ಸ್ಪ್ರೇ ಅಂತ ಮಾಡ್ಲಿಲ್ಲ, ಬುಡಕ್ಕೆ ಹಾಕಿದ್ದೇನೆ. ಬೆಂಡೆಗೆ ಹಳದಿ ರೋಗಕ್ಕೆಲ್ಲ ಸ್ವಲ್ಪ ಒಳ್ಳೇದಾಗ್ತದೆ ಹುಳಿ ಮಜ್ಜಿಗೆ. ಆಮೇಲೆ ಈಗ ಈ ತರಕಾರಿ ಬೆಳೆಯುವುದಕ್ಕೂ ಮತ್ತೆ ಸ್ವಲ್ಪ ದೊಡ್ಡ ಗಾತ್ರದ ಈಗ ಪೇರಳೆ ಗಿಡ ಆಗ್ಬೋದು, ನಿಂಬೆ ಗಿಡ ಆಗ್ಬೋದು, ಅಥವಾ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆಯುವಂತಹದ್ದಕ್ಕೂ ಯಾವ ರೀತಿಯ ಒಂದು ಗ್ರೋ ಬ್ಯಾಗಿನ ಸೈಜ್ನಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು? ತರಕಾರಿಗಾದ್ರೆ 18-20 ಇಂಚಿನ ಗ್ರೋ ಬ್ಯಾಗ್ ಸಾಕಾಗ್ತದೆ. ಹಣ್ಣಿನ ಗಿಡಕ್ಕೆ ಮಿನಿಮಮ್ 24 ಇಂಚಿನ ಗ್ರೋ ಬ್ಯಾಗ್ ಬೇಕೇ ಬೇಕು. 24 ಸ್ವಲ್ಪ ಜಾಸ್ತಿ ಆದ್ರೆ ಒಳ್ಳೆ, ಅಂದ್ರೆ ಚಿಕ್ಕ ಗಿಡ ಆದ್ರೆ ಸಾಕಾಗ್ತದೆ. ಗಿಡ ದೊಡ್ಡ ಆಗ್ತಾ ಅಂದ್ರೆ ರೂಟ್ ಬೌಂಡ್ ಆಗ್ತದೆ ಪೂರ್ತಿ ಅಡಿ ಫುಲ್. ನಾವು ತೆಗೆದು ನೋಡಿದ್ರೆ ಲಾವಂಚದ ಬೇರು ಬರುವ ಹಾಗೆ ಅಡಿಯಲ್ಲಿ ಫುಲ್ ಸಿಗ್ತದೆ, ಒಳ್ಳೆ ಚಕ್ಕುಲಿ ತರ ರೌಂಡ್ ರೌಂಡ್ ರೌಂಡ್ ರೌಂಡ್ ಆಗಿ ಸಿಗ್ತದೆ. ಅದು ಆ ಟೈಮ್ ಬಂದ್ರೆ ಅದನ್ನು ಶಿಫ್ಟ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಮತ್ತೆ ಸರಿಯಾಗಿ ರಿಪೋರ್ಟಿಂಗ್ ಮಾಡ್ಬೇಕು. ನೆಕ್ಸ್ಟ್ ಗಾತ್ರದಕ್ಕೆ ರಿಪೋರ್ಟಿಂಗ್ ಮಾಡ್ಬೇಕಾಗ್ತದೆ. ಈಗ ರಿಪೋರ್ಟಿಂಗ್ ಮಾಡುವಂತ ಒಂದು ವಿಧಾನದ ಬಗ್ಗೆ ಹೇಳಿ, ಬೇರನ್ನ ಕತ್ತರಿಸಬೇಕು ಅಥವಾ ಮಣ್ಣು ಮಾತ್ರ ಚೇಂಜ್ ಮಾಡುವಂತದ್ದು ಹೇಗೆ? ತುಂಬಾ ಬೇರು ಬಂದ್ರೆ ಅಂದ್ರೆ ಕಾಡು ಗಿಡಗಳು ನಮ್ಮ ವೈಲ್ಡ್ ವೆರೈಟಿ ಆದ್ರೆ ಬೇರು ಸ್ವಲ್ಪ ಕತ್ತರಿಸಬೇಕಾಗ್ತದೆ. ಗ್ರಾಫ್ಟೆಡ್ ನರ್ಸರಿಯಿಂದ ತಂದದಾದ್ರೆ ಬೇರು ಕಟ್ ಮಾಡಬೇಕಾಗುದಿಲ್ಲ, ಅಷ್ಟು ಬೇರು ಬರುದಿಲ್ಲ ಅದಕ್ಕೆ. ಅದಕ್ಕೆ ನೆಕ್ಸ್ಟ್ ಸೈಜಿನ ಪಾಟಿಗೆ ಚೇಂಜ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಊರಿಂದ ಆದ್ರೆ ಚೇಂಜ್ ಮಾಡಬೇಕಾಗ್ತದೆ, ಸ್ವಲ್ಪ ಕಟ್ ಮಾಡಲು ಬೇಕಾಗ್ತದೆ. ಈ ಸೊಪ್ಪು ತರಕಾರಿಯ ಬಗ್ಗೆ ಹೇಳಿ, ಏನೇನು ತರಕಾರಿಯನ್ನ ಬೆಳೀತಾ ಇದ್ರಿ, ಅದನ್ನ ಬೆಳೆಯುವಂತದ್ದು ಹೇಗೆ? ಸೊಪ್ಪು ತರಕಾರಿ ಅಂದ್ರೆ ನಮ್ಮಲ್ಲಿ ಎಲ್ಲ ಸಾಮಾನ್ಯ ಪುದೀನ ತಿಮರೆ ಇರ್ಬೋದು, ಊರಾಗೆ ನಾವೇನ್ ಹೇಳ್ತೀವಿ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ನನಗೆ ಬರುದಿಲ್ಲ ಸರಿಯಾಗಿ, ಅದು ಯಾಕೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. 4 ವರ್ಷದ ಬೇಳೆ ಮಾಡಿ ಹಾಕುದಿಲ್ವ? ಬೇಳೆ ಮಾಡಿ ಹಾಕಿ ಎಲ್ಲ ನೋಡಿದ್ದೇನೆ. 1-4 ಇಂಚ್ ತನಕ ಬರ್ತದೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಅಡ್ಡ ಬಿದ್ದು ಹೋಗ್ತದೆ. ಸಿಗ್ತದೆ ಒಂದ್ ಸ್ವಲ್ಪ ಸ್ವಲ್ಪ ಅಂತ ಸಿಗ್ತದೆ, ಆದ್ರೆ ಬೇಕಾದಷ್ಟು ಅಂತ ನನಗೆ ಇಷ್ಟರವರೆಗೆ ಇಲ್ಲಿ ಸಿಗ್ಲಿಲ್ಲ. ನಾನು ಧಾರವಾಡದಲ್ಲಿ ಇರುವಾಗ ನನಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಬಾಟಲಿ ಆಗ್ತಿತ್ತು. ಬಟ್ ವಾತಾವರಣದ ಸಮಸ್ಯೆ ಇರಬಹುದು ಅಂತ ನನ್ನ ಅನಿಸಿಕೆ, ನನಗೆ ಗೊತ್ತಿಲ್ಲ. ಅಂದ್ರೆ ಮಂಗಳೂರಿಗೆ ಬಂದ ಮೇಲೆ ನನಗೆ ಸರಿಯಾಗಿ ಕೊತ್ತಂಬರಿ ಸೊಪ್ಪು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಉಳಿದ ಸೊಪ್ಪುಗಳೆಲ್ಲ ಮಾಡ್ತೇನೆ, ತೊಂದರೆ ಇಲ್ಲ. ಊರಾಗೆ ಉಂಟು ಇದು ಪುದೀನ ಚೆನ್ನಾಗಿ ಬರ್ತದೆ, ಆಮೇಲೆ ನಾವು ಶುಂಠಿ ಉಂಟು, ಹಳದಿ ಸಾಮಾನ್ಯ ಬರ್ತದೆ, ಹಳದಿ ಅಂದ್ರೆ ಅರಿಶಿನ ಪಾಟಲ್ಲೇ ಬರ್ತದೆ, ಏನು ಪ್ರಾಬ್ಲಮ್ ಆಗುದಿಲ್ಲ. ಮತ್ತೆ ಸಾಂಬ್ರಾಣಿ ಅದೆಲ್ಲ ಬಂದಿದೆ, ಏನು ತೊಂದರೆ ಆಗ್ಲಿಲ್ಲ. ಬಸಳೆ ಚೆನ್ನಾಗಿ ಬರ್ತದೆ, ಆಕ್ಚುಲಿ ಗ್ರೋ ಬ್ಯಾಗ್ ಹದ ಸಾಕಾಗ್ತದೆ, ಒಂದು 12 ಇಂಚಿಂದ ಆದ್ರೂ ಬಸಳೆ ಬರ್ತದೆ ಚೆನ್ನಾಗಿ. ಫ್ರೂಟ್ಸ್ ಅಲ್ಲಿ ಪೈನಾಪಲ್ ಹಾಗೆ ಸಣ್ಣ ಪಾಟಲ್ಲಿ ಬರ್ತದೆ, ತುಂಬಾ ಜಾಸ್ತಿ ಬೇಕಾಗುದಿಲ್ಲ. ಈ ಬಸಳಿಗೆಲ್ಲ ಬಳ್ಳಿಯನ್ನು ಹೀಗೆ ನೇತು ಹಾಕುವಂತದ್ದು ಒಳ್ಳೇದು ಅಥವಾ ಚಪ್ಪರದಾಗಿ ಅಗಲಕ್ಕೆ ಹೋಗಬೇಕಲ್ಲೇ? ಚೆನ್ನಾಗಿ ಹೋಗ್ತದೆ, ನೇತು ಹಾಕೋದಕ್ಕಿಂತ ಚಪ್ಪರದಲ್ಲಿ ಚೆನ್ನಾಗಿ ಬೆಳೀತದೆ ಬಸಳೆ. ಚೆನ್ನಾಗಿ ಬಿಸಿಲು ಮತ್ತು ನೀರಿದ್ರೆ ಬಸಳೆ ಚೆನ್ನಾಗಿ ಬರ್ತದೆ, ಏನು ಪ್ರಾಬ್ಲಮ್ ಆಗುದಿಲ್ಲ ಬಸಳೆಗೆ. ನನಗೆ ಈಗ 4 ವರ್ಷದಲ್ಲಿ ಬಸಳೆಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಹೊರಗಿಂದ ತರಲಿಲ್ಲ, ಬಸಳೆ ಮನೆದೇ. ಆಮೇಲೆ ಈಗ ಬೇರೆ ಬೇರೆ ತರಕಾರಿಗಳಿಗೆ ಕೊಡಬೇಕಾಗಿರುವಂತಹ ಗೊಬ್ಬರ ನೀವು ಕಾಂಪೋಸ್ಟ್ ಮಾಡಿ ಹಾಕ್ತೀರಾ ಅಂತ ಹೇಳಿದ್ರೆ, ಅದರ ಜೊತೆಗೆ ಒಂದಷ್ಟು ಹಿಂಡಿಗಳು ಕೂಡ ಬೇಕಾಗ್ತದೆ. ನೆಲಗಡಲೆ ಹಿಂಡಿ ಆಗ್ಬೋದು, ಹರಳಿನ ಹಿಂಡಿ ಆಗ್ಬೋದು, ಬೇವಿನ ಹಿಂಡಿ ಆಗ್ಬೋದು, ಇಂತಹ ಹಿಂಡಿಗಳ ಉಪಯೋಗ ಹೇಗೆ? ನಾವು ಇಲ್ಲಿ ಪ್ರತಿ ತಿಂಗಳು ಅಂದ್ರೆ ಈ ತಿಂಗಳು ನೆಲಕಡಲೆ ಹಿಂಡಿ ಹಾಕಿದ್ರೆ ಮುಂದಿನ ತಿಂಗಳಿಗೆ ಬೇವಿನ ಹಿಂಡಿ ಹಾಕ್ತಾ ಇದ್ದೇನೆ. ನೆಲಕಡಲೆ ಹಿಂಡಿ 2 ದಿವಸ ನೆನೆಸಿ ಇದಾದ್ಮೇಲೆ ಹುಳಿ ಬಂದ ಮೇಲೆ ಸರಿಯಾಗಿ ಅದನ್ನ ಸರಿ 1 ಲೀಟ್ರಿಗೆ 10 ಲೀಟ್ರಿನಷ್ಟು ನೀರು ಹಾಕಿ ಬುಡ ಸುತ್ತದಿಂದ ಹಾಕ್ಬೇಕು. ಬುಡಕ್ಕೆ ತಾಗಿದ್ರೆ ಬುಡ ಸತ್ತು ಹೋಗ್ತದೆ. ಹಾಗೆ ಇದು ಬೇವಿನ ಹಿಂಡಿ ಇಲ್ಲಿ ಪುಡಿ ಸಿಗ್ತದೆ, ಅದನ್ನ ಡೈರೆಕ್ಟ್ ಆಗಿ ಹಾಕುದು ನಾನು. ಮತ್ತ ಇದಕ್ಕೆಲ್ಲ ರೋಸಿಗೆ ಗುಲಾಬಿಗೆ ಹೂವಿನ ಗಿಡಕ್ಕೆ ಮೇಯ್ನ್ ಆಗಿ ನಮ್ಮ ಚಾದ ಪುಂಟೆಯನ್ನು ಸ್ವಲ್ಪ ತೊಳೆದು ಒಣಗಿಸಿ ಇಟ್ಟರೆ ಅವಾಗವಾಗ ಹಾಕ್ತಾ ಇದ್ರೆ ಚೆನ್ನಾಗಿ ಆಗ್ತದೆ. ಈಗ ಈ ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತೀವಿ, ಇದರಲ್ಲಿ ಯೂಟ್ಯೂಬ್ ಅಂತ ನೀವು ಹೇಳಿದ್ರಿ, ಜೊತೆಗೆ ಒಂದಷ್ಟು ಸಮಾನ ಮನಸ್ಕರು ಸೇರ್ಕೊಂಡು ಮಾಡಿರುವಂತಹ ಒಂದು ಗುಂಪುಗಳಾಗಬಹುದು, ಇವುಗಳಿಂದ ನಿಮಗೆ ಯಾವ ರೀತಿ ಒಂದು ಪ್ರೇರೇಪಣೆ, ಯಾವ ರೀತಿ ಒಂದು ಸಹಾಯ ಸಿಗ್ತಾ ಇದೆ? ಅವರು ಅಂದ್ರೆ ಅಲ್ಲಿ ನೋಡಿದಾಗ ನಮಗೆ ಇನ್ನೂ ಒಂದು ಸ್ವಲ್ಪ ಗಿಡ ಮಾಡುವ ಅಂತ ಅನ್ನಿಸ್ತದೆ, ಯಾಕಂದ್ರೆ ನಮಗೂ ಸಾಧ್ಯ ಅಂತ ಕಾಣಲಿಕ್ಕೆ ಶುರು ಆಗ್ತದೆ. ನಾನು ಒಬ್ರು ಭೋಪಾಲದವರು, ಒಬ್ರು ಗಾರ್ಡನರ್, ಅವರ ವಿಡಿಯೋಸ್ ತುಂಬಾ ನೋಡ್ತೇನೆ. ಅವರ ಹೆಸರು ಅವರ ವಿಡಿಯೋಸ್ ತುಂಬಾ ನೋಡ್ತೇನೆ. ಅಂದ್ರೆ ಅವ್ರು ತುಂಬಾ ಮಾಡಿದ್ದಾರೆ, ತುಂಬಾ ಅಂದ್ರೆ ಗ್ರೋ ಬ್ಯಾಗ್ ಅಲ್ಲೇ ಮಾಡುದೆಲ್ಲ, ತರಕಾರಿಯಿಂದ ಹಿಡಿದು ಅವರವರ ಮನೆಗೆ ಬೇಕಾದೆಲ್ಲ ಮನೆಯಲ್ಲೇ ಬೆಳೆಸಿದ್ದಾರೆ. ಒಂದೆರಡು ದಿವಸದ ಮಟ್ಟಿಗೆ ಮನೆ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಾಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನಮಗೆ ಅಂದ್ರೆ ಮನೇಲಿ ಒಬ್ರು ಕೆಲಸಕ್ಕೆ ಡೈಲಿ ಅಂದ್ರೆ ಮನೆ ಕೆಲಸ ಮಾಡ್ತಾರೆ, ಬಟ್ಟೆ ತೊಳಿಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಬರ್ತಾರೆ, ಅವ್ರ ಹತ್ರ ಹೇಳಿ ಹೋಗ್ತೇನೆ. ಬಹಳ ಕಡಿಮೆ, ನಾವು ಮನೆ ಬಿಟ್ಟು ಹೋಗುದು ಬಹಳ ಕಡಿಮೆ, ಹೋದ್ರೆ 1 ರಾತ್ರಿ ಮಾತ್ರ, ಅವಾಗ ಅವ್ರ ಹತ್ರ ಹೇಳಿ ಹೋಗ್ತೇನೆ ಅಷ್ಟೆ. ಬಹಳ ಸಂತೋಷ ಜ್ಯೋತಿ ಲಕ್ಷ್ಮಿಯವರೇ. ತಾರಸಿ ಕೃಷಿಯನ್ನ ಕಳೆದ 4-5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರಿ, ಜೊತೆಗೆ ಒಂದು ಸಾವಯವ ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದು ತರಕಾರಿ ಕೃಷಿಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಾರಸಿ ಕೃಷಿ ಕುರಿತು ಜ್ಯೋತಿಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ ಎನ್ ಜೆ ಗೋಪಾಲ್ ಅವರ ರಚನೆ. ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ. ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ, ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ. ಹರಿಸುವ ತಾಯಿ ಎಂದು ಕರೆಯಿರಿ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ. ಕಾಲ ನಿಟ್ಟು ಮೆಲ್ಲ ನೀನು ಹೊಸಿಲು ದಾಟಿ ಬಾರೆ, ಸೇರಿನ ನೀ ಚೆಲ್ಲಿದಂತೆ ನಗೆಯ ಚೆಲ್ಲಿ ಬಾರೆ. ಮುತ್ತಿನ ಆರತಿಯ ಎತ್ತುವಂಥ ವೇಳೆ, ಮುತ್ತಿನ ಆರತಿಯ ಎತ್ತುವಂಥ ವೇಳೆ, ಮುತ್ತಿನ ಮಳೆ ಸುರಿಸಿ ಪ್ರೀತಿ ತಾರಿ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು, ಕುಂಕುಮ ಪುಷ್ಪವ ಬೇಗ ನೀವು ತಳ್ಳಿರೆ. ನಿಟ್ಟ ಒಂದೊಂದು ಕಡೆಯು ಹೂವು ಅರಳಿತು, ನಿನ್ನ ನೋಟ ಚೆಲ್ಲಿದಲ್ಲಿ ಸುಖವು ಚಿಮ್ಮಿತು. ನಿನ್ನನ್ನು ನೋಡಿದಾಗ ಈ ಮನಸ್ಸು ಅರಳಿತು, ನಿನ್ನನ್ನು ನೋಡಿದಾಗ ಈ ಮನಸ್ಸು ಅರಳಿತು. ತಾಯೆ ನಿನ್ನ ಪೂಜೆ ಮಾಡಿ ಬಾಳು ಬೆಳಗಿತು, ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು ಕುಂಕುಮ ಪುಷ್ಪ ಬೇಗ ನೀವು ತನ್ನಿರೆ ಲಕ್ಷ್ಮೀ ಕಟಾಕ್ಷ ಎಂದು ನಮಗೆ ಬಾಳಲ್ಲಿ ರಕ್ಷೆಯು ಹರಿಪ್ರಿಯು ಒಲಿದಾಗ ಎಲ್ಲೂ ನಮ್ಮಲ್ಲಿ ಸುಭಿಕ್ಷೆಯು ಅವಳ ಪ್ರೀತಿ ಇದ್ದರೆ ವರಹ ಒಂದು ಲಕ್ಷ ಅವಳ ಪ್ರೀತಿ ಇದ್ದರೆ ವರಹ ಒಂದು ಲಕ್ಷ ಬೇಡಿದಾಗ ತಾಯಿ ಕೊಡುವಳು ವರಭಿಕ್ಷ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು ಕುಂಕುಮ ಪುಷ್ಪವ ಬೇಗ ನೀವು ತಲ್ಲಿರೆ ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ ನಮ್ಮ ಮನೆ ಅಂಗಳದೆ ನಿನ್ನ ಪ್ರೀತಿ ಹಾಲ ಕೊಳ್ಳಿ ಹರಿಸುವ ತಾಯಿಯೇ ಎಂದು ಕರೆಯಿರಿ ಭಾಗ್ಯದ ಲಕ್ಷ್ಮಿಯು ಬಾಗಿಲಿಗೆ ಬಂದಿಹಳು ಕುಂಕುಮ ಪುಷ್ಪ ಬೇಗ ನೀವು ತನ್ನಿರೆ ಮುಂದೆ ಕೇಳಿ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ರವೀಂದ್ರ ಪ್ರಭು. ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹನ ಮೀಪೇನ ನಿನ್ನ ಚಾರು ಚರಣ ಕಮಲಕ್ಕೆ ನರಸಿಂಹನ ಮೀಪೇನ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಕರವ ಪಿಡಿದು ನಿಜ ಶರಣ ಧರಿಸೋ ಬಾಸುರ ಕರುಣಾಂಬುಜ ಗರುಡವಹನ ಲಕ್ಷ್ಮಿ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೋಡೆಯ ಏನು ಕರುಣಾಳು ಭಕ್ತರ ಬೀಡೆಯ ಮೀರಲರಿಯ ನೆಂದೆಂದು ಕೆಂಗಿಡಿಯ ಅಹಬರದಿಂದು ಗುಳಿಗೊಬ್ಬಿರಿದು ಗಮತಿ ಕರ್ಪೂರ ಕಚುಮುವಿನ ಹಿಗುರುಳ ಬಿಡಿದೆ ಲಕ್ಷ್ಮಿ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಕ್ರೂರ ದೈತ್ಯನ ತೋರ ಗರುಳ ತೆಗೆ ಧಾರ ಮಾಡಿದೆ ನಜ ಕೋರಳ ಕಂಡು ವಾರಿ ಜಾಸನ ಮುಖ್ಯರರಳ ಪುಷ್ಪಧಾರೆ ಗರೆದು ವೇಗ ತರಳ ಅಸೂರಿ ಪ್ರಹಾದಗೆ ತೋರಿತವಾಂಗ್ರಿ ತರೋರುಹವನು ಕೈದ ಕಾರುಣ ನಿಧಿ ಲಕ್ಷ್ಮಿ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಕುಟಿಲ ದ್ವೇಷದವ ನೀನಲ್ಲ ನಿನ್ನಾರ್ಭಟಕ್ಕೆ ಅಂಜಿದರು ಸುರರೆಲ್ಲ ನರ ನಟನೆಯ ತೋರಿದ್ಯೋ ಲಕ್ಷ್ಮೀನಲ್ಲ ನಾ ಪಾಸಟೆ ಕಾಣೆನ ಪ್ರತಿಮಲ್ಲ ಅಹ ವಟಪತ್ರ ಶಯನ ದುರ್ಜಟಿ ವಂದ್ಯ ಜಗನ್ನಥ ವಿಠಲ ಕೃತಾಂಜಲಿ ಪುಟದಿ ಬಿಡುವೆ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹನ ಮೀಪೆ ನಾನಿನ್ನ ಚಾರುಚರಣ ಕಮಲಕ್ಕೆ ನರಸಿಂಹನ ಮೀಪೆ ನಾನಿನ್ನ ಚಾರುಚರಣ ಕಮಲಕ್ಕೆ ನೀಯನ್ನ ಕರವ ಪಿಡಿದು ನಿಜ ಶರಣೆಂದೆನಿಸೋ ಬಾತುರ ಕರುಣಾಂಬುಜ ಗರುಡವಹನ ಲಕ್ಷ್ಮಿ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಪಾಹಿ ಪಾಹಿ ಲಕ್ಷ್ಮೀ ನರಸಿಂಹ ಭಕ್ತಿಗೀತೆಗಳನ್ನು ಕೇಳಿದಿರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 52,500 ರಿಂದ 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 31,000ರಿಂದ 38,500, ಕೋಕಾ ಕ್ವಿಂಟಾಲ್ಗೆ 22,000ರಿಂದ 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲ್ಗೆ 6,400ರಿಂದ 9,000 ರೂಪಾಯಿ,